ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡ್ತೇವೆ. ಈಗ ತಜ್ಞವಾಣಿ, ಹುದುಗಿಸಿದ ಹಾಲಿನ ಉತ್ಪನ್ನಗಳು. ಈ ವಿಷಯವಾಗಿ ಕಲಬುರಗಿಯ ಮಹಾಗಾಂವ್ ಕ್ರಾಸ್ನಲ್ಲಿರುವ ಹೈನು ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿಯಾದ ಬಸವ ಭಾರತಿಯವರೊಂದಿಗೆ ಸಂದರ್ಶನ. ತಜ್ಞವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಹುದುಗಿಸಿದ ಹಾಲಿನ ಉತ್ಪನ್ನಗಳ ಕುರಿತು ಕಲಬುರಗಿಯ ಮಹಾಗಾಂವ್ ಕ್ರಾಸ್ ಹತ್ತಿರವಿರುವ ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾದ ಬಸವ ಭಾರತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಸದಾನಂದ್ ಪೆರ್ಲಾ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ಹುದುಗಿಸಿದ ಹಾಲಿನ ಉತ್ಪನ್ನಗಳು ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇವತ್ತು ನಮ್ಮೊಡನಿದ್ದಾರೆ ಕಲಬುರಗಿ ಮಹಾಗಾಂವ್ ಕ್ರಾಸ್ನಲ್ಲಿರುವಂತಹ ಹೈನು ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಬಸವ ಭಾರತಿ ಅವರು. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಈಗ ನಾವೆಲ್ಲ ಹುದುಗಿಸಿದ ಹಾಲಿನ ಉತ್ಪನ್ನಗಳ ಬಗ್ಗೆ ಕೇಳಿದ್ದೇವೆ, ಆದರೆ ಈ ಹುದುಗಿಸಿದ ಹಾಲಿನ ಉತ್ಪನ್ನಗಳು ಅಂದ್ರೆ ಏನು ಅಂತ ನೀವು ಹೇಳಿ. ಹಾಲಿಗೆ ನಾವು ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನ ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರಿಸಿ ಅದನ್ನು ಉಪಯುಕ್ತ ಪದಾರ್ಥವನ್ನಾಗಿ ಯಾವಾಗ ಪರಿವರ್ತಿಸ್ತೇವೆ ಅಂತ ಉತ್ಪನ್ನಗಳನ್ನ ಹುದುಗಿಸಿದ ಹಾಲಿನ ಉತ್ಪನ್ನಗಳು ಅಂತ ಸಾಮಾನ್ಯವಾಗಿ ನಾವು ಕರಿತೀವಿ. ಅಂದ್ರೆ ಬಹಳ ವಿಶೇಷವಾದಂತಹ ಒಂದು ಮಾತನ್ನ ಹೇಳಿದ್ವಿ, ಹಾಲಿಗೆ ಉಪಯುಕ್ತವಾಗಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರಿಸಿದಾಗ ಅದು ಉತ್ಪನ್ನವಾಗಿ ಪರಿವರ್ತನೆ ಆಗ್ತದೆ ಅಂತ. ಅಂದ್ರೆ ಈ ಹುದುಗಿಸಿದ ಹಾಲಿನ ಉತ್ಪನ್ನಗಳನ್ನು ಯಾವುದರಿಂದ ತಯಾರಿಸ್ತಾರೆ? ಹುದುಗಿಸಿದ ಹಾಲಿನ ಉತ್ಪನ್ನಗಳನ್ನು ನಾವು ಸಾಮಾನ್ಯವಾಗಿ ಉಪಯುಕ್ತ ಆಗಿರತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗಿಸಿನೇ ತಯಾರಿಸಬೇಕು. ಉಪಯುಕ್ತವಾದ ಸೂಕ್ಷ್ಮಾಣು ಜೀವಿಗಳು ಬೇಕಾಗ್ತದೆ ಅಂತ ಹೇಳಿದಾಗ ಆಯ್ತು. ಹಾಗಾದ್ರೆ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಎಂದ್ರೆ ಏನು, ಯಾವುದದು? ಅದು ಹೆಸರೇ ಸಜೆಸ್ಟ್ ಮಾಡೋ ಹಾಗೆ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಅಂತಂದ್ರೆ ನಾವು ಯಾವ ಸೂಕ್ಷ್ಮಾಣು ಜೀವಿಗಳನ್ನ ಉತ್ಪನ್ನಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾ ಉಪಯುಕ್ತ ಬದಲಾವಣೆಗಳನ್ನ ತರುತ್ತವೆ ಅಂತ ಆರ್ಗನಿಸಮ್ ಅಥವಾ ಸೂಕ್ಷ್ಮಾಣು ಜೀವಿಗಳನ್ನ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತೀವಿ. ಅಂದ್ರೆ ಹಾಲಿನ ಒಟ್ಟಿಗೆ ಸೇರಿಸುವಂತ ಆ ಸೂಕ್ಷ್ಮಾಣು ಜೀವಿ ಉತ್ಪನ್ನವಾಗಿ ಪರಿವರ್ತನೆ ಮಾಡುವಂತಹ ಒಂದು ಕೆಲಸವನ್ನ ಯಾವ್ದೆಲ್ಲ ಮಾಡ್ತಾವೋ ಅಂತದ್ದೆಲ್ಲ ಸೂಕ್ಷ್ಮಾಣು ಜೀವಿಗಳು ಅಂತ. ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ಆ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳ ಮೂಲಗಳು ಯಾವುವು ಅಂತ ಹೇಳ್ತೀರಿ? ಈಗ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಎಲ್ಲಾ ಕಡೆನೂ ಕಾಣಬಹುದು. ಹೌದು, ನೀರು, ಗಾಳಿ, ಮಣ್ಣು ಮತ್ತು ನೈಸರ್ಗಿಕವಾಗಿ ನಮ್ಮ ಪ್ರಕೃತಿಯಲ್ಲಿ ಅವು ಲಭ್ಯವಿರುತ್ತವೆ. ಹೌದು, ಕೆಲವೊಮ್ಮೆ ಈ ಸೂಕ್ಷ್ಮಾಣು ಜೀವಿಗಳು ಹಾಲನ್ನು ಕೆಡುವಂತ ಕೆಲಸವನ್ನು ಮಾಡ್ತದೆ, ಹಾಳು ಮಾಡುತ್ತದೆ ಸೂಕ್ಷ್ಮಾಣು ಜೀವಿಗಳು. ಆದ್ರೆ ಅದರಲ್ಲಿ ನಮಗೆ ಯಾವ್ದು ಬೇಕು ಅಂದ್ರೆ ಒಳ್ಳೆ ಕೆಲಸ ಮಾಡುವಂತ ಅಂದ್ರೆ ಉಪಯುಕ್ತ ಕೆಲಸ ಮಾಡುವಂತ ಸೂಕ್ಷ್ಮಾಣು ಜೀವಿಗಳನ್ನು ಉತ್ಪನ್ನವಾಗಿ ಪರಿವರ್ತನೆ ಮಾಡುವಂತದ್ನ ತಗೋಬಹುದು. ಅಂದ್ರೆ ಇವಾಗ ನಾವು ನೀರಿನಿಂದ, ಗಾಳಿಯಿಂದ, ಮಣ್ಣು ಮತ್ತೆ ನೈಸರ್ಗಿಕವಾಗಿ ಬೇರೆ ಬೇರೆ ಉತ್ಪನ್ನಗಳಿಂದ ಪಡೆಯಬಹುದು. ನಾವು ಸಾಮಾನ್ಯವಾಗಿ ಹಾಲಿಗೆ ಬೇಕಾಗುವಂತ ಸೂಕ್ಷ್ಮಾಣು ಜೀವಿಗಳನ್ನ ಮಾರುಕಟ್ಟೆಯಲ್ಲಿ ಸಿಗುವ ಅಥವಾ ನೈಸರ್ಗಿಕವಾಗಿ ಹುದುಗಿಸಿರುವ ಉತ್ಪನ್ನಗಳಿಂದ ಆ ಸೂಕ್ಷ್ಮಾಣು ಜೀವಿಗಳನ್ನ ಪಡೆಯಬಹುದಾಗಿದೆ. ಈಗ ನೀವು ಪಡೆಯಬಹುದು ಅಂತ ಹೇಳಿದ್ರಲ್ಲಿ ಎಲ್ಲಿ ಈ ಸೂಕ್ಷ್ಮಾಣು ಜೀವಿಗಳನ್ನು ಪಡೆಯಬಹುದು? ಸೂಕ್ಷ್ಮಾಣು ಜೀವಿಗಳನ್ನ ಪಡಿಬೇಕು ಅಂತಂದ್ರೆ ನಮ್ಗೆ ಬೇಕಾದ ರೀತಿಯಲ್ಲಿ ಅದನ್ನ ತಗೋಬೇಕಾಗತ್ತೆ. ತಗೋಬೇಕು ಅಂದ್ರೆ ಅದಕ್ಕೆ ಸರಿಯಾದ ಪ್ರಯೋಗಾಲಯದ ಅವಶ್ಯಕತೆ ಇರುತ್ತೆ. ಅದನ್ನ ಸೆಲೆಕ್ಟಿವ್ ಪ್ಲೇಟಿಂಗ್ ಮೆಥಡಾಲಜಿ ಅಂತ ಹೇಳ್ತೀವಿ ಅಥವಾ ಸೆಲೆಕ್ಟಿವ್ ಪ್ಲೇಟಿಂಗ್ ವಿಧಾನದಿಂದ ಬಳಸಿ ಅದನ್ನ ಪ್ಲೇಟಿಂಗ್ ಟೆಕ್ನಿಕ್ ಅಂತಾನೂ ನಾವು ಸೈಂಟಿಫಿಕ್ ಆಗಿ ಹೇಳ್ತೀವಿ. ಆ ಮೆಥಡ್ ಇಂದ ತಗೊಂಡ್ಬಿಟ್ಟು ಸೂಕ್ಷ್ಮ ದರ್ಶಕದ ಮೂಲಕ ವೀಕ್ಷಣೆ ಮಾಡಿ, ವೀಕ್ಷಣೆ ಮಾಡಿದ್ಮೇಲೆ ನಮಗೆ ಪ್ರಯೋಗಾಲಯದಲ್ಲಿ ಅದು ಸರಿ ಇದೆ ಅನ್ಸಿದ್ಮೇಲೆ ಅದನ್ನ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳಂತ ತಗೊಂಡ್ಬಿಟ್ಟು ಪದಾರ್ಥನ ಉತ್ಪನ್ನ ಮಾಡಕ್ಕೆ ಉಪಯೋಗಿಸ್ತೀವಿ. ಈಗ ಬಹಳ ಕುತೂಹಲದ ಒಂದು ಪ್ರಶ್ನೆ ಉದ್ಭವ ಆಯ್ತು, ಯಾಕೆಂತ ಹೇಳಿದ್ರೆ ಪ್ರಯೋಗಾಲಯದಲ್ಲಿ ಈ ರೀತಿಯ ಸೂಕ್ಷ್ಮಾಣು ಜೀವಿಗಳನ್ನು ಪಡೆಯಬಹುದು ಅಂತ ತಾವು ಹೇಳಿದ್ರಿ. ಈಗ ಪಡೆದ ಮೇಲೆ ಯಾವ ಹಾಲಿನ ಪದಾರ್ಥಗಳನ್ನು ಇದನ್ನ ಉಪಯೋಗಿಸಬಹುದು ಅಂತ? ಇವಾಗ ನಾವು ಸಾಮಾನ್ಯವಾದ್ರೆ ಮನೆಯಲ್ಲಿ ನಾವು ಉಪಯೋಗಿಸುವಂತದಂದ್ರೆ ಮೊಸರು. ಮೊಸರಿಗೆ ನಾವೇ ಹೆಪ್ಪು ಹಾಕ್ತೇವೆ, ಅದು ಕೂಡ ಒಂದು ರೀತಿಯಲ್ಲಿ ಸೂಕ್ಷ್ಮಾಣು ಜೀವಿ ಇರುವಂತಹ ಜೀವಿ. ಇದು ಯಾರಿಗೂ ಗೊತ್ತಿಲ್ಲ ಜಾಸ್ತಿ. ನಾವು ಮೊಸರನ್ನ ಏನು ಉಪಯೋಗ ಮಾಡ್ತೀವಿ ಅದರಲ್ಲೂ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ಅದ್ರ ಜೊತೆಗೆ ಯೋಗರ್ಟ್ ಅಂತ. ಹಾಗೆ ಅಂದ್ರೆ ಏನು ಯೋಗರ್ಟ್ ಅಂದ್ರೆ? ಮೊಸರಿನ ತರನೇ ಇರುತ್ತೆ. ಮೊಸರಲ್ಲಿ ತುಂಬಾ ವಿಧದ ಸೂಕ್ಷ್ಮಾಣು ಜೀವಿಗಳನ್ನ ಉಪಯೋಗಿಸ್ತೀವಿ, ಬಟ್ ಯೋಗರ್ಟ್ ಅಲ್ಲಿ ಎರಡು ಮಾತ್ರ ಯೂಸ್ ಮಾಡ್ತೀವಿ. ಅದರಿಂದ ಸ್ಟೆಪ್ಟೋಕಾಕಸ್ ಥರ್ಮೋಫಿಲಸ್ ಮತ್ತೆ ಲ್ಯಾಕ್ಟೋಬೆಸಿಲಸ್ ಬಲ್ಗ್ಯಾರಿಕಸ್ ಅಂತ ಎರಡು ಆರ್ಗನಿಸಂ ಮಾತ್ರ ಯೂಸ್ ಮಾಡ್ತೀವಿ. ನಿತ್ಯ ಬಳಕೆಯಲ್ಲಿ ಯೋಗರ್ಟ್ ಅಂತ ಏನು ಹೇಳ್ತೀರಿ ಅದನ್ನು ಬಳಸ್ತಾರ? ಬಳಸಬಹುದು, ಬಟ್ ಅದು ಭಾರತದ ಸ್ಥಿತಿಲಿ ಉಪಯೋಗಿಸಲ್ಲ ಜಾಸ್ತಿ ಜನ. ಅದನ್ನ ಮೊಸರು ಅಂತ ಯೂಸ್ ಮಾಡ್ತಾರೆ. ಇವಾಗ ಜನ ಸಾಮಾನ್ಯವಾಗಿ ಫಾರಿನ್ ಪ್ರಾಡಕ್ಟ್ ಅಂತ ಏನ್ ಹೇಳ್ತಾರೆ, ವಿದೇಶಿ ಪ್ರಾಡಕ್ಟ್ ನ ಅದನ್ನ ಎಕ್ಸೆಪ್ಟ್ ಮಾಡಲ್ಲ ಬೇಗ ಜನ. ಈ ರೈತಾಪಿ ಜನರು ತಿನ್ನೋ ಅಂದ್ರೆ ವಿದೇಶದಲ್ಲಿ ಯೋಗರ್ಟ್ ಅನ್ನ ಬಳಸ್ತಾರೆ. ಭಾರತೀಯರು ಹೆಚ್ಚಾಗಿ ಬಳಸ್ತಾರೆ. ಮೊಸರಲ್ಲಿ ಏನ್ ಆರ್ಗನಿಸಮ್ಸ್ ಇರುತ್ತೆ ಅದು ಯೋಗರ್ಟ್ ಅಲ್ಲಿ ಇರುತ್ತೆ. ಅದೇ ತರ ಮೊಸರು, ಯೋಗರ್ಟ್, ಅಸಿಡೋಫಿಲಸ್ ಹಾಲು ಅಂತಾನು ಹೇಳ್ತಾರೆ, ಕೆಫಿರ್, ಚೀಸ್, ಯಾಕಲ್ಟ್ ಮತ್ತೆ ಇನ್ನೂ ವಿಧದ ಪದಾರ್ಥಗಳನ್ನ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗಿಸಿ ತಯಾರಿಸಬಹುದು. ಈ ಯೋಗರ್ಟ್ ನ ಬಗ್ಗೆ ಹೇಳಿದ್ರಿ, ಬಾಕಿ ಎಲ್ಲ ಹೇಳಿದ್ರಲ್ಲ ಕೆಫಿರ್, ಯಾಕಲ್ಟ್, ಈಗ ಅಂದ್ರೆ ಏನು ಅದು? ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ಇವಾಗ ಮೊಸರಿನಲ್ಲಿ ತುಂಬಾ ವಿಧದ ಸೂಕ್ಷ್ಮಾಣು ಜೀವಿಗಳು ಇರುತ್ತೆ. ಇವಾಗ ನಾವು ಲ್ಯಾಬ್ ಅಲ್ಲಿ ಏನ್ ಮಾಡ್ತೀವಿ, ಪ್ರಯೋಗಾಲಯದಲ್ಲಿ ಅದನ್ನೇ ಸಪರೇಟ್ ಆಗಿ ಮಾಡ್ಕೊಂಡ್ಬಿಟ್ಟು ಒಂದೊಂದು ಉತ್ಪನ್ನಗಳನ್ನ ತಯಾರಿಸಬಹುದು. ಇವಾಗ ನೀವು ಒಂದೇ ಆರ್ಗನಿಸಮ್ ನ ತಗೊಂಡು ಅಥವಾ ಯಾವುದೋ ಒಂದು ಸೂಕ್ಷ್ಮಾಣು ಜೀವಿನ ತಗೊಂಡು ನೀವು ಪ್ರಾಡಕ್ಟ್ ಅಥವಾ ಉತ್ಪನ್ನ ತಯಾರ ಮಾಡಿದಾಗ ಅದನ್ನ ಬೇರೆ ಬೇರೆ ಹೆಸರಲ್ಲಿ ಕೊಡಬಹುದು. ಇವಾಗ ಯಾಕಲ್ಟ್ ಅಂದ್ರೆ ಒಂದೇ ಆರ್ಗನಿಸಮ್. ಅದೇ ತರ ಯೋಗರ್ಟ್ ಅಲ್ಲಿ ಎರಡಿದೆ. ಮೊಸರಿನಲ್ಲಿ ತುಂಬಾ ವಿಧದ ಸೂಕ್ಷ್ಮಾಣು ಜೀವಿಗಳನ್ನ ಉಪಯೋಗಿಸಿ ಮಾಡಬಹುದು. ಈಗ ಈ ಹುದುಗಿಸಿದ ಹಾಲಿನ ಉತ್ಪನ್ನಗಳ ಬಗ್ಗೆ ಈ ರೀತಿ ಸೂಕ್ಷ್ಮಾಣು ಜೀವಿಗಳನ್ನು ಬಳಸಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರಿ, ಉಪಯೋಗಗಳು ಏನು? ಸಾಮಾನ್ಯವಾಗಿ ಹುದುಗಿಸಿದ ಉತ್ಪನ್ನಗಳನ್ನ ಎಲ್ಲರೂ ಮನೆಯಲ್ಲಿ ಅಥವಾ ಊಟದ ಜೊತೆ ತಿಂತಾ ಇರ್ತೀವಿ, ಬಟ್ ಅದ್ರದ ಉಪಯೋಗಗಳು ಏನಿದೆ ಅಂತ ಸಾಮಾನ್ಯವಾಗಿ ಯಾರು ಅರ್ಥ ಮಾಡ್ಕೊಂಡಿರಲ್ಲ. ಅದ್ರ ಉಪಯೋಗ ಏನು ಅಂದ್ರೆ, ಮೊದಲನೇದಾಗಿ ಅದು ಡೈಜೆಷನ್, ಜೀರ್ಣೀಕರಣ ಕಾರ್ಯನ ಬೇಗ ಮಾಡಿಸುತ್ತೆ ಅಥವಾ ಹಸಿವನ್ನ ಹೆಚ್ಚಿಸುತ್ತೆ. ಜೀರ್ಣವನ್ನ ಮಾಡಿಕೊಂಡು ಹಸಿವನ್ನ ಹೆಚ್ಚಿಸುತ್ತೆ. ಅದ್ರ ಜೊತೆನೆ ಕರುಳಿನ ಆರೋಗ್ಯನ ಕಾಪಾಡುತ್ತೆ. ಕರುಳಿನ ಆರೋಗ್ಯ ಯಾವ ತರ ಕಾಪಾಡುತ್ತೆ ಅಂದ್ರೆ, ಕರುಳಿನಲ್ಲಿ ಪಿಎಚ್ ಅನ್ನ ಮೇಂಟೈನ್ ಮಾಡುತ್ತೆ ಅಥವಾ ಬ್ಯಾಲೆನ್ಸ್ ಮಾಡುತ್ತೆ. ಬ್ಯಾಲೆನ್ಸ್ ಯಾವ ತರ ಅಂದ್ರೆ, ಈ ಮೊಸರನ್ನ ತಿಂದಾಗ ಕರುಳಿನ ಪಿಎಚ್ ಅನ್ನ ಕಡಿಮೆ ಮಾಡಿ ಕರುಳಿನಿಂದ ಹಾನಿಕಾರಕ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಅಥವಾ ಅದ್ರ ಬೆಳೆಯೋದನ್ನ ಕುಂಠಿತಗೊಳಿಸುತ್ತೆ. ಈಗ ಬಸವ ಭಾರತಿಯವರು, ನಾವು ಈಗ ಮೊಸರು ಅಂತ ಬಳಸ್ತೇವೆ, ಮೊಸರನ್ನ ಊಟ ಮಾಡಬೇಕು, ಮೊಸರು ಬಳಸಿಕೊಂಡು ಊಟ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರೆ, ಈ ಕರುಳು ಸಂಬಂಧಿ ಏನಾದ್ರೂ ತೊಂದರೆಗಳಿದ್ರು ಕೂಡ? ಹೌದು, ಕರುಳು ನಮ್ಮ ಆರೋಗ್ಯಕ್ಕೆ ಉತ್ತಮ. ಆರೋಗ್ಯಕ್ಕೆ ಉತ್ತಮ, ಆಮೇಲೆ ಹಸಿವು ಹೆಚ್ಚಿಸುತ್ತೆ. ಓಹೋ, ಹಸಿವಿನ ಹೆಚ್ಚಿಸೋದ್ರಿಂದ ಏನಾಗುತ್ತೆ, ನೀವು ಜಾಸ್ತಿ ಊಟ ತಗೋಬಹುದು, ಪೌಷ್ಟಿಕಾಂಶ ಹೆಚ್ಚು ಜಾಸ್ತಿ ಸೇರುತ್ತೆ. ಆಮೇಲೆ ಹಾಲಿನ ಪೌಷ್ಟಿಕಾಂಶಗಳ ಮೌಲ್ಯವನ್ನು ಹೆಚ್ಚಿಸುತ್ತೆ. ಹಾಲಿನಲ್ಲಿ ಏನಿದೆ ಅದಕ್ಕಿಂತ ಹುದುಗಿಸಿದ ಹಾಲಿನ ಉತ್ಪನ್ನಗಳಲ್ಲಿ ಏನಾಗುತ್ತೆ, ಅದು ನಮ್ಮ ದೇಹಕ್ಕೆ ಬೇಗ ಹತ್ಕೊಳ್ಳೋ ತರ ಮಾಡುತ್ತೆ. ಅದಲ್ದೇನೆ ಕಿಣ್ವಗಳ ಮತ್ತು ಜೀವಸತ್ವ, ಜೀವಸತ್ವ ಅಂದ್ರೆ ವಿಟಮಿನ್ಸ್, ಕಿಣ್ವ ಅಂದ್ರೆ ಎಂಜೈಮ್ಸ್. ಸೊ ಎಂಜೈಮ್ ಮತ್ತೆ ವಿಟಮಿನ್ಸ್ ಪ್ರಮಾಣನ ಹೆಚ್ಚಿಸುತ್ತೆ. ಹಾಲಿನಲ್ಲಿ ಏನಿರುತ್ತೆ ಅದಕ್ಕಿಂತ ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಅಥವಾ ಹುದುಗಿಸಿದ ಉತ್ಪನ್ನ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಅದರ ಪ್ರಮಾಣನ ಹೆಚ್ಚಿಗೆ ಮಾಡುತ್ತೆ. ಅಂದ್ರೆ ನಮ್ಮವರೆಲ್ಲ ತಿಳ್ಕೊಳ್ಬೇಕಾಗಿರ್ತಕ್ಕಂತ ವಿಚಾರ ಏನು ಅಂತ ಹೇಳಿದ್ರೆ, ಹುದುಗಿಸಿದ ಹಾಲಿನ ಉತ್ಪನ್ನ ಸೇವನೆ ಮಾಡುವುದರಿಂದ ಆರೋಗ್ಯ ವೃದ್ಧಿ ಆಗ್ತದೆ, ಕೆಲವೊಂದು ರೋಗಗಳ ಕೂಡ ನಿರ್ಮೂಲನೆ ಆಗ್ತದೆ ಅಲ್ವಾ? ಈಗ ಹುದುಗಿಸಿದ ಹಾಲಿನ ಉತ್ಪನ್ನಗಳಿಂದ ತಯಾರಿಸಬಹುದಾದ ಉಪ ಉತ್ಪನ್ನಗಳು ಏನಾದ್ರೂ ಇದೇನೆ? ಖಂಡಿತವಾಗೂ ಇದೆ. ಸೊ ಇವಾಗ ಹುದುಗಿಸಿದ ಹಾಲಿನ ಉತ್ಪನ್ನಗಳನ್ನ ನೀವು ತಗೊಳಕ್ ಆಗಲ್ಲ ಕೆಲವೊಂದ್ಸಲ, ಕಡಿಮೆ ಇದೆ ಅಂದ್ರೆ ಎಲ್ಲರಿಗೂ ಆಗಲ್ಲ ಅಂದ್ರೆ ನೀವು ಅದರಿಂದ ಇನ್ನೂ ಉಪ ಉತ್ಪನ್ನಗಳನ್ನ ತಯಾರಿಸಬಹುದು. ಸಾಮಾನ್ಯವಾಗಿ ಅಂದ್ರೆ ಮಜ್ಜಿಗೆನ ಕುಡಿತಾರೆ ಮನೆಯಲ್ಲಿ. ಸೊ ಮೊಸರನ್ನ ಏನ್ ಮಾಡ್ತಾರೆ, ಮಜ್ಜಿಗೆಗೆ ಕನ್ವರ್ಟ್ ಮಾಡಿಬಿಟ್ಟು ಮಜ್ಜಿಗೆ ಎಲ್ಲರನ್ನು ಕುಡಿಬಹುದು. ಆಮೇಲೆ ಲಸ್ಸಿ ಅಂತ ಮಾಡ್ತಾರೆ. ಲಸ್ಸಿ ಅಂದ್ರೆ ಮೊಸರಿಗೆ ಒಂದ್ ಸ್ವಲ್ಪ ಸಕ್ಕರೆನ ಹಾಕ್ಬಿಟ್ಟು, ಇದು ಬೇಸಿಗೆಯಲ್ಲಿ ಜಾಸ್ತಿ ಜನ ಕನ್ಸ್ಯೂಮ್ ಮಾಡ್ತಾರೆ ಇದನ್ನ. ಆಮೇಲೆ ಶ್ರೀಖಂಡ್ ಅಂತ ಮಾಡ್ತಾರೆ, ಇದು ಮಹಾರಾಷ್ಟ್ರದ ಪಾಪ್ಯುಲರ್ ಪ್ರಾಡಕ್ಟ್, ಮಹಾರಾಷ್ಟ್ರದಲ್ಲಿ ಜಾಸ್ತಿ ತಿಂತಾರೆ ಇದನ್ನ. ಆಮೇಲೆ ಇದ್ರ ಜೊತೆನೆ ಮೊದಲೇ ಹೇಳಿರೋ ತರ ಯೋಗರ್ಟ್ ಇಂದ ಮತ್ತೆ ಅದೇ ತರ ಮಜ್ಜಿಗೆ ಅಥವಾ ಬಟರ್ ಮಿಲ್ಕ್ ಅನ್ನ ರೆಡಿ ಮಾಡಬಹುದು. ಅಂದ್ರೆ ನೀವು ಹೇಳುವಾಗಲೇ ನಮಗೆ ಬಾಯಲ್ಲಿ ನೀರು ಇರ್ತದೆ, ಯಾಕಂದ್ರೆ ಲಸ್ಸಿ ಶ್ರೀಖಂಡ್ ಹೇಳುವಾಗ. ಆಯುರ್ವೇದದಲ್ಲಿ ಕೂಡ ಇದೆ, ಕೆಲವೊಮ್ಮೆ ಮೊಸರನ್ನು ತಿನ್ಲಿಕ್ಕೆ ಆಗದವರಿಗೆ ನೀವು ಮಜ್ಜಿಗೆ ಕುಡಿಬಹುದು ಅಂತ ಹೇಳ್ತಾರೆ. ಆದ ಕಾರಣ ಉಪ ಉತ್ಪನ್ನ ಅಂತ ಏನಿದೆ ಅದು ಬಹಳಷ್ಟು ಆರೋಗ್ಯಕ್ಕೆ ಒಳ್ಳೇದು, ಉತ್ತಮವಾಗಿರ್ತಕ್ಕಂಥ. ಸಾಮಾನ್ಯವಾಗಿ ಇದನ್ನ ಬೇಸಿಗೆಯಲ್ಲಿ ತುಂಬಾ ಸಜೆಸ್ಟ್ ಮಾಡ್ತಾರೆ ಸರ್, ಯಾಕಂದ್ರೆ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹೆಲ್ತ್ ಗೆ ಪ್ರಮೋಟ್ ಮಾಡುತ್ತೆ ಅಂತ. ಹೌದು, ಉಷ್ಣಾಂಶ ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ಮಜ್ಜಿಗೆ ಕುಡಿಯಿರಿ ಅಂತ. ಸಾಮಾನ್ಯವಾಗಿ ಬೀದರ್, ಗುಲ್ಬರ್ಗಾ ಈ ರೀಜನ್. ಈಗ ರೈತರಿಗೆ ಹುದುಗಿಸಿದ ಹಾಲಿನ ಉತ್ಪನ್ನಗಳಿಂದ ಆಗುವ ಉಪಯೋಗಗಳು ಏನಂತ ಹೇಳ್ತೀರಿ? ಬರೀ ಹಾಲನ್ನ ಮಾರೋದ್ರಿಂದ ಸಾಮಾನ್ಯವಾಗಿ ಲಾಭ ಗಳಿಸ್ತಾರೆ, ಆದ್ರೆ ಅದನ್ನೇ ಇನ್ನೊಂದು ಇಲ್ಲಾಂದ್ರೆ ಪ್ರಾಡಕ್ಟ್ ಕರೆಕ್ಟ್ ಆಗಿ ಬರಲ್ಲ. ಅದಾದ್ಮೇಲೆ ಚೆನ್ನಾಗಿ ಕಲಸ್ಬಿಟ್ಟು ಅದನ್ನ ಮತ್ತೆ ಇನ್ಕ್ಯುಬೇಷನ್ ಅಂತ ಇಡ್ತಾರೆ. ಇನ್ಕ್ಯುಬೇಷನ್ ಅಂದ್ರೆ ಆ ಸೂಕ್ಷ್ಮಾಣು ಜೀವಿಗಳು ಏನ್ ಹಾಕಿರ್ತೀವಿ ಅದನ್ನ ಬೆಳೆಯಕ್ಕೆ ಬಿಡಬೇಕು. ಅದ ಅದು 40 ಡಿಗ್ರಿ ಸೆಲ್ಸಿಯಸ್ ಅಂತ ಸಾಮಾನ್ಯವಾಗಿ ನಾವ್ ಇಡ್ತೀವಿ ಯೋಗಟ್. ಇಟ್ಟ ತಕ್ಷಣ 4-6 ಗಂಟೆಯಲ್ಲಿ ಅದು ಯೋಗಟ್ ಆಗಿ ಪ್ರಾಡಕ್ಟ್ ಆಗಿ ಡೆವಲಪ್ ಆಗುತ್ತೆ ಅಥವಾ ಪ್ರಾಡಕ್ಟ್ ರೆಡಿ ಇರುತ್ತೆ. ಇದನ್ನು ಶೀತಲೀಕರಣದಲ್ಲಿ ಇಡಬಹುದು ಹೇಗೆ ಮತ್ತೆ? ಇದು ಹುದುಗಿಕೆ ಆದ್ಮೇಲೆ ಇಡಬಹುದು, ಅದಕ್ಕಿಂತ ಮುಂಚೆ ಇಟ್ಟರೆ ನಮಗೆ ಪ್ರಾಡಕ್ಟ್ ಬರಲ್ಲ. ಅಂದ್ರೆ ಈ ವಿಧಾನವನ್ನ ಅನುಸರಿಸಿ ಯೋಗರ್ಟ್ ಅನ್ನ ಮಾಡಬಹುದು. ಇದು ಹೆಚ್ಚಾಗಿ ಪಾಶ್ಚಾತ್ಯ ದೇಶಗಳಲ್ಲಿ ಜನಪ್ರಿಯವಾಗಿರ್ತಕ್ಕಂಥದ್ದು. ಭಾರತದವರು ಕೂಡ ಬೇಕಾದ್ರೆ ಈ ರೀತಿಯ ಒಂದು ಕ್ರಮವನ್ನು ಅನುಸರಿಸಿ ಮಾಡಬಹುದು. ಇದು ಕೂಡ ಆರೋಗ್ಯಕ್ಕೆ ಒಳ್ಳೇದು. ಆರೋಗ್ಯಕ್ಕೆ ಇದು ಒಳ್ಳೇದು. ಇದನ್ನ ಆಕ್ಚುಲಿ ಪ್ರೊಬಯೋಟಿಕ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಪ್ರೊಬಯೋಟಿಕ್ ಅಂದ್ರೆ ನಮ್ಮ ದೇಹಕ್ಕೆ ಉಪಯುಕ್ತವಾಗತಕ್ಕಂತ ಸೂಕ್ಷ್ಮಾಣು ಜೀವಿಗಳು. ಇದು ಪ್ರಾಡಕ್ಟ್ ಮಾಡೋದಲ್ದೇನೆ, ಇವಾಗ ನಾನು ಆಲ್ರೆಡಿ ಹೇಳಿರೋ ಹಾಗೆ ಅಂದ್ರೆ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಅಥವಾ ಹುದುಗಿಸಿದ ಉತ್ಪನ್ನಗಳು ನಮ್ಗೆ ಡೈಜೆಷನ್ ಜೀರ್ಣಕ್ರಿಯೆಯನ್ನ ಹೆಚ್ಚಿಸ್ತವೆ, ಆಮೇಲೆ ಕಿಣ್ವಗಳ ಉತ್ಪಾದನೆಯಲ್ಲಿ ಸಹಕರಿಸ್ತವೆ. ಅಂತ ಆರ್ಗನಿಸಮ್ ನ ನಾವು ಪ್ರೊಬಯೋಟಿಕ್ ಅಂತ ಸ್ಪೆಷಲ್ ಆಗಿ ಹೇಳ್ತೀವಿ. ಅಂದ್ರೆ ಹುದುಗಿಸಿದ ಹಾಲಿನ ಉತ್ಪನ್ನಗಳನ್ನ ನಾವು ಸೇವಿಸುವುದರಿಂದ ರೋಗದಿಂದ ನಿರ್ಮೂಲನೆ ಆಗ್ತದೆ ಒಂದಷ್ಟು, ಜೊತೆಗೆ ನಮ್ಮ ಆರೋಗ್ಯ ಪೌಷ್ಟಿಕಾಂಶ ವರ್ಧನೆ ಆಗಿ ಆರೋಗ್ಯ ಸುಸ್ಥಿರವಾಗಿರ್ತದೆ ಅಂತ ಅಲ್ವಾ? ತುಂಬಾ ಒಳ್ಳೇದು ಬಸವಭಾರತಿಯವರೇ. ಯಾಕಂದ್ರೆ ಹುದುಗಿಸಿದ ಹಾಲಿನ ಉತ್ಪನ್ನಗಳನ್ನ ಹೇಗೆ ತಯಾರು ಮಾಡಬೇಕು ಅನ್ನೋದೇ ನಮ್ಮ ಕೆಲವು ಜನರಿಗೆ ಗೊತ್ತಿರೋದಿಲ್ಲ. ನಾವು ಮೊಸರನ್ನು ಮಾಡಿ ನಮಗೆ ಅಭ್ಯಾಸ ಇದೆ, ಯೋಗರ್ಟ್ ನಂತದ್ದನ್ನು ಮಾಡಿ ಕೂಡ ನಾವು ಪೌಷ್ಟಿಕಾಂಶವನ್ನು ವರ್ಧನೆ ಮಾಡಿಕೊಂಡು ಆರೋಗ್ಯಯುತ ಜೀವನವನ್ನ ಮಾಡಬಹುದು. ಯಾಕಂದ್ರೆ ಈ ಭಾಗದಲ್ಲಿ ಹಾಲು ಸಿಗ್ತದೆ, ಆದ್ರೆ ಪೌಷ್ಟಿಕಾಂಶದಿಂದ ಕೊರತೆಯಿಂದ ಬಳಲುತ್ತಿರುವಂತಹ ಒಂದು ಸಮಸ್ಯೆಯನ್ನ ನಾವು ಎದುರು ನೋಡ್ತಾ ಇದ್ದೇವೆ. ಅಂತ ಸಂದರ್ಭದಲ್ಲಿ ಈ ರೀತಿಯ ವಿಧಾನಗಳನ್ನ ಬಳಸಿ ಹುದುಗಿಸಿದ ಹಾಲಿನ ಉತ್ಪನ್ನ ಸೇವಿಸುವುದರ ಮೂಲಕ ಆರೋಗ್ಯವನ್ನ ಕಾಪಾಡಬಹುದು. ಪ್ರೊಬಯೋಟಿಕ್ ಅಂತ ಏನು ಹೇಳಿದ್ರಿ, ಬಹಳ ಪೂರಕವಾಗಿರತಕ್ಕಂತ ಒಂದು ವಿಚಾರವನ್ನ ಇವತ್ತು ಹಂಚಿಕೊಂಡಿದ್ದೀರಿ. ಬಸವಭಾರತಿಯವರೇ, ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹುದುಗಿಸಿದ ಹಾಲಿನ ಉತ್ಪನ್ನಗಳ ಕುರಿತು ಕಲಬುರಗಿಯ ಮಹಾಗಾಂವ್ ಕ್ರಾಸ್ ಹತ್ತಿರವಿರುವ ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾದ ಬಸವಭಾರತಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಸದಾನಂದ್ ಪೆರ್ಲಾ. ಸಂಕಲನ ಗೋವಿಂದರಾವ್ ಎನ್ ರಾಥೋರ್. ಇದುವರೆಗೆ ತಜ್ಞವಾಣಿ ಮೂಡಿ ಬಂತು. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶವಕ, ಶವಕ ಬಾರಪ್ಪ ರಾಜಣ್ಣ. ಅಲ್ಲ ಅನ್ನಂಗದು ಆಕಳಿಗೆ ಏನಾಗಿದೆ? ಪಟ್ಟಿ ಕಟ್ಟಿದೆ. ಹೌದಪ್ಪ, ಅದಕ್ಕೊಂದ್ ಸ್ವಲ್ಪ ಗಾಯ ಆದಂಗ ಆಗ್ಯದ. ನಿನ್ನೆ ದವಾಖಾನೆಗೆ ಕರ್ಕೊಂಡು ಹೋಗಿ ಬಂದಿನಿ. ಪಟ್ಟಿ ಕಟ್ಟಿ ಅದೇನೇನೋ ಹಾಕಿ ಪಟ್ಟಿ ಕಟ್ಟಿ ಕುಡ್ಸಾರ ನೋಡಿ. ಈಗ ಗುಳಿಗೆ ಕೊಟ್ಟಾರ, ಗೋಲಿ ಕೊಟ್ಟಾರ, ಮತ್ತೊಂದಿಷ್ಟು ಔಷಧ ಕೊಟ್ಟಾರ, ಏನೋ ಹಚ್ಚಬೇಕಂತ ಹೇಳಿ. ಗಾಯಕ್ ಹಚ್ಚಲಿಕ್ಕಂತ ಹೇಳಿ ತೊಳೆದು ಹಚ್ಚರಿ ಅಂತ ಹೇಳ್ಯಾರ. ಬಿಸಿ ನೀರ್ ಹಾಕಿ ತೊಳೆದು ಒಂಚೂರು ಮುಂಜಾನೆ ಸಂಜೆಗೆ ಹಚ್ಚರಿ ಅಂತ ಹೇಳ್ಯಾರ. ಕೊಟ್ಟ ಮಾಡ್ಲಿಕ್ಕೀವಿ ನೋಡಪ್ಪ. ಅದಕ್ಕೆ ನೀನ್ ಮಾರಿ ಸಣ್ಣದಾಗಿದ? ಹೌದು, ಮತ್ತೆ ಈಗ ಮನೆಯಾಗ ನಮ್ ಜೊತೆಗೆ ದನಗಳಿರ್ತಾವ ಅಂದ್ರೆ ನಮ್ ಮನೆದೊಂದು ಮೆಂಬರ್ ಇದ್ದಂಗಪ್ಪ. ಇದು ಅದಕ್ಕ ಸ್ವಲ್ಪ ಬ್ಯಾಸರ ಅನ್ಸ್ಲಿಕ್ಕತ್ತಾವ. ನೋಡು ಶೋಭಕ, ಈ ಒಂದು ವಿಚಾರ ಏನದಲ್ಲ, ನಮಗ ಎಲ್ಲರ ಬಲ್ಲಿ ಬರಬೇಕು ಅಂತಂದ್ರ ನಮ್ ಸುತ್ತಮುತ್ತಲು ಏನೋ ಪ್ರಾಣಿಗಳು ಇರ್ತಾವ, ನಾವ್ ಯಾವ್ದ್ರ ಜೊತೆಗೆ ನಾವ್ ಬದುಕ್ತೀವಿ ನೋಡು. ಅವಕ್ಕೆ ಏನಾರ ಆದ್ರೆ ನಮ್ಗ ಆಗ್ಯದ ಅನ್ನೋಂಗ ನಾವು ಖರೇನೆ ಹಂಗೆ ಅನ್ಸ್ಲಿಕ್ಕದ. ನನಗೆ ಆಗ್ಯದೇನೋ ಅನ್ನೋ ಹಂಗ ಆಗ್ಲಿಕ್ಕತ್ತದ ನನಗ. ಅದ್ ತಿರ್ಗಾ ಮುರಿಗೆ ಹೋಗೋದ, ಅದ್ ಮಲ್ಕೊಂಡದ ಇಲ್ಲ ನೋಡೋದು, ತಿಂದದ ಇಲ್ಲ ನೋಡೋದು, ಬೆನ್ ಮೇಲೆ ಕೈ ಆಡೋದು, ಬೆನ್ ಮೇಲೆ ಕೈ ಆಡಿಸೋದು, ಮಾರಿ ಮೇಲೆ ಕೈ ಆಡಿಸೋದು, ಅದು ನೀವು ಬಲ್ಲೋದು, ಅದನ್ನು ಮಾರಿ ಮೇಲೆ ಮಾಡೋದು, ಸುಮ್ನೆ ನೋಡ್ಕೊತ ನಿಂದಿರುತ್ತೆ ಕೂಡ್ತದ ಅದು. ಹೌದಿಲ್ಲ, ಅದ್ರ ಮುಖನೂ ಸಣ್ಣದ ಅನಿಸ್ತದ. ಹೌದಿಲ್ಲ ಅಂತಂದ್ರ ಪ್ರಾಣಿಗಳು ಸಹಿತ ಭಾವನೆಗಳ ಜೊತೆಗೆ ಬದುಕ್ತ ಖರೇನೆ ಅದ. ಹೌದೌದು, ಅಂದ್ರ ನಮ್ ಜೊತೆಗೆ ಆಕಳಾಗ್ಲಿ, ಎಮ್ಮೆ ಆಗ್ಲಿ, ಕುರಿ ಆಗ್ಲಿ, ಆಡಾಗ್ಲಿ, ಹೌದೌದು, ನಾಯಿ, ಬೆಕ್ಕು, ಏನವಲ್ಲ, ನಾವು ಒಂಚೂರು ಹಚ್ಕೊಂಡ್ಬಿಟ್ರೆ ಸಾಕು ನೋಡಪ್ಪ, ಮನುಷ್ಯರ್ಕಿಂತ ಬಾಳ ಚಂದ ಹಚ್ಚಿಗೊತಾವ. ಹೌದೌದು, ಕಪಟ ಇರುವುದಿಲ್ಲ, ಕಪಟ ಇರಂಗಿಲ್ಲ. ನಮ್ಗೆ ಏನಾರ ಒಂದ್ ಸ್ವಲ್ಪ ತ್ರಾಸ ಆಗ್ಲಿಕ್ಕೂ ಅವು ಬಂದ್ ಬಂದ್ ನಮ್ ಜೊತೆಗೆ ಕುಡ್ತಿರ್ತಾವು. ಅಲ್ಲೇ ಅದ ನಾಯಿ ಬೆಕ್ಕರೆ, ನಾಯಿ ಬೆಕ್ಕರೆ ನೋಡು, ಸತತ ಹಿಂದ ಮುಂದ ಕಾಲ್ ಓಡಾಡ್ತಿರ್ತಾವ ನೋಡು. ಹೌದಲ್ಲ ಅಂತಂದ್ರ ಎಷ್ಟು ಬರುವಂದು. ಹೌದು, ಆತ್ಮೀಯತೆ ಭಾವ ಇರ್ತದೆ. ಆದ್ರೆ ಶೋಭಕ್ಕ ನಿನ್ನಂಗ ಹಚ್ಕೊಳ್ಳೋರು ಅರ ಹಚ್ಕೊಳ್ದಿರಂತರು ಬಾಳ ಬಂದಿರವ. ಹಿಂಗೇನ್ರ ಅದ ಈಗ ನಾವು ಬಹಳ ಸಲ ನೋಡ್ತೀವಿ, ಕೆಲವರು ಏನೋ ಈಗ ಒಂದ್ ಎತ್ತ ಇರ್ತದ, ಎಮ್ ಇರ್ತದ, ಆಕಳ ಇರ್ತದ, ಈಗ ಒಬ್ರು ಇನ್ನೊಬ್ರು ಹೋಗ್ತಾವ. ಹೌದೌದು, ಬೆಳಿ ತಿಂದಿರ್ತಾವ ಅಂತ ನುಕ್ಸಾನ್ ಆಗಿರ್ತದ. ಕಾಣಿಸಿದ ಕೂಡಲೇ ಹೋಗ್ತಾವಪ್ಪ ತಿನ್ಲಿಕ್ಕೆ ಅಂತ ಹೇಳ. ಹೌದಿಲ್ಲ, ಆದ್ರೆ ಅದಕ್ಕ ಒಂದು ಮನುಷ್ಯತ್ವ ಬಿಟ್ಟು ನಾವು ಹೊಡಿಬೇಕು ಅಂದ್ರೆ ತಪ್ಪ. ಏನ್ ಸಿಕ್ಕದ ತಗೊಂಡ್ ಹೊಡಿತಾರಪ್ಪ, ಹೊಡೆದ್ರೆ ಕಟ್ಟಿ ಹಾಕಿ ಹೊಡಿದ್ರು, ಕಟ್ಟಿ ಹಾಕಿ ಹೊಡಿತಾರ. ಆಮೇಲೆ ಏನ್ ಕೊಂಡೋಡಿಗೆ ಅಂತಿದ್ವು ನೋಡಪ್ಪ, ಹಳೆ ಮೊದಲಿದ್ದು ಮೊದಲೆಲ್ಲ ಎಂತಿದ್ದು ಕೊಂಡೋಡಿಗೆ ಅಂತೇಳಿ ಅದ್ರದಾಗ ಹಾಕ್ಬಿಡ್ತಿದ್ರ. ಅಲ್ಲಿ ಹಾಕಿದ್ರಂದ್ರ ಅದಕ್ಕೆ ನೀರಿಲ್ಲ, ಊಟ ಇಲ್ಲ, ತಿಂದಿಲ್ಲ, ಏನು ಇರ್ತಿದಿಲ್ಲ. ಈ ಪುಣ್ಯಕ್ ಅವೆಲ್ಲ ಇಲ್ಲ, ಹೋಗ್ಬಿಟ್ಟವ. ಹೌದು, ಆದ್ರೆ ನಾನದನ್ನು ಅವಕ್ಕ ಅಂತ ತಿಳಿದ್ ನಮ್ಮ ಹೊಲ ಇನ್ನೊಬ್ರು ಹೊಲ ಅದು ಗುರ್ತಾಗ್ತದೆ, ಗೊತ್ತಾಗಲ್ಲ. ಏನೋ ಒಂದ್ಸಲ ಆಗಿರ್ತದೆ, ಅದು ಮಾಲಕರಿಗೆ ಹೇಳ್ಬೇಕು. ಕರೆನೆ ನೋಡ್ರಿ, ನಿಮ್ ಆಕಳ ನಿಮ್ ಎಮ್ಮೆ ನಂಬರ್ ಬಂದ್ ತಿಂದದ, ನಮ್ ಬೆಳಿ ನುಕ್ಸಾನ್ ಆಗ್ಯದ, ನಿಮ್ದು ಏನಾರ ನುಕ್ಸಾನ್ ಬರಪಾಯ ಮಾಲಕರ ಕಡೆ ಮಾಡಿಸ್ಕೊರಿ. ಆದ್ರ ಆ ಮೂಕ ಪ್ರಾಣಿ ಹೊಡೆದ್ರೆ ಏನ್ ಸಿಗ್ತದ? ಆಮೇಲೆ ಕೆಲವೊಬ್ರು ಏನ್ ಮಾಡ್ತಾರೆ, ಆಗಳೆಲ್ಲ ಕೊಂಡೋಡಿ ಅಂದಂಗ ಕಟ್ಟಿ ಹಾಕ್ಬಿಡು. ಆ ಮಾಲಕ ಬಂದು ಕೇಳಿ ಬಿಟ್ಕೊಂಡೋರಿ ಅಂದಾಗ ಆರಿಲ್ಲ, ನೀರಿಲ್ಲ, ಏನು ಇಲ್ಲ. ಆ ಕಟ್ಟಿ ಹಾಕೋದಕ್ಕಿಂತ ಮೊದ್ಲೇನೆ ಹೋಗಿ ನಿಮ್ದು ಬರ್ಲಿಕ್ಕತ್ತದ್ರಿ, ನಮ್ಮಲ್ಲಿ ದನಗ ಬಂದ್ ಹಾಳ್ ಮಾಡ್ಲಿಕ್ಕತ್ತಾವ, ಸ್ವಲ್ಪ ನಿಮ್ ಜೋಪಾನ್ ಮಾಡ್ಕೋರಿ ಅಂತ ಹೇಳ್ಬಿಟ್ರ ಅವರೇ ಬಂದ ಇದ್ ಮಾಡ್ಕೋತಾರಲ್ಲಪ್ಪ. ಆಮೇಲೆ ಇವ್ರ ಆಕಳ ಎಮ್ಮಿ ಒಮ್ಮನು ಬೇರೆ ಹೊಲಕ್ ಹೋಗಿಲ್ಲ, ಅದನ್ನು ವಿಚಾರ ಮಾಡ್ಬೇಕು, ಅದನ್ನ ವಿಚಾರ. ಅದಕ್ಕೆ ನಮ್ಮ ಒಂದು ತಪ್ಪಿನಿಂದ ನಮ್ಮ ಸಿಟ್ಟು ಪ್ರಾಣಿಗಳ ಮೇಲೆ ಹಾಕಬಾರ್ದು. ಆಮೇಲೆ ಇನ್ನೊಂದ್ಸಲ ನೋಡ್ತಿ ಶೋಭಕ್ಕ, ಏನಂತಂದ್ರೆ ಕೆಲವೊಂದ್ಸಲ ಈಗ ನೀ ಆಕಳ ಆರಾಮಿಲ್ಲ ಅದು ಕಟ್ಟಿ, ಹೌದು, ಅದು ಹಿಂಗ ಎತ್ತಿ ಏನಾರ ಅದಕ್ಕೆ ನಾವು ಕೆಲಸಕ್ಕೆ ಉಪಯೋಗ ಮಾಡಬಾರ್ದು. ಹೌದು, ಆರಾಮಿಲ್ಲ ಅಂದ್ರೆ ಬಿಟ್ಟು ಬಿಡ್ಬೇಕು. ಖರೇನೆ, ಇನ್ನೊಬ್ರು ಯಾರೋ ಬಾಜು ಇರ್ತಾರ, ನಮ್ ಬಿತ್ತದೇ ಅದ ಅರ್ಜೆಂಟ್ ಕೆಲಸನೇ ಅದ ಇಟ್ಕೋ, ಅದು ಉಪಯೋಗ ಮಾಡಬಾರ್ದು. ಇನ್ನೊಬ್ರ ಕಡೆ ನೋಡಪ್ಪ, ನನ್ನ ಎತ್ತಿ ಆರಾಮಿಲ್ಲ, ಸ್ವಲ್ಪ ನಿನ್ನ ಎತ್ತಿ ಕೊಡು, ಮುಂದೆ ಇನ್ನೊಂದ್ಸಲ ನಿಮ್ಮಲ್ಲಿ ಕೆಲಸ ಇದೆ ನನ್ನ ಕೊಡ್ತೀನಿ ಅಂತ ಅನ್ಕೋತ ಒಬ್ರಿಗೊಬ್ರು ಇದು ಮಾಡ್ಕೊಂಡು ತಿಳುವಳಿಕೆಯಿಂದ ಹೋಗ್ಬೇಕು ನೋಡಿ. ಅಂದ್ರೆ ಆರಾಮಿಲ್ಲ ಎತ್ತಿಗೆ ನಾವು ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ, ಅದು ಜಲ್ದಿ ಏನಾಗ್ತಂತಂದ್ರೆ ಆರಾಮಾಗ್ತದೆ ಮತ್ತೆ ಕೆಲಸಕ್ಕೆ ಬರ್ತದೆ. ಹೌದೌದು. ಆಮೇಲೆ ಇನ್ನೊಂದು ಶೋಭಕ, ಮತ್ತೇನು, ಕೆಲವೊಂದ್ಸಲ ನೋಡ್ತೀವಿ ನಾವು ಈ ಬಂಡಿ ಎಷ್ಟ್ ಆಗ್ಬೇಕು ಕೆಪಾಸಿಟಿ ಪ್ರಕಾರ, ಈಗ ಒಂದು ಬಂಡಿ ಒಂದ್ ಕೆಪಾಸಿಟಿ ಒಂದ್ 5 ಕ್ವಿಂಟಲ್ 6 ಕ್ವಿಂಟಲ್ ಚೀಲಗಳ ತರ ರಾಶಿ ಒಯ್ಯೋ ಮುಂದೆ, ಇನ್ನೊಂದ್ ಸಾಮಾನು ಒಯ್ಯೋ ಮುಂದೆ, ಏನಂತಂದ್ರ ಆ ಎತ್ತಿಗಳ ನಮ್ಗೆ ಗುರುತಿರ್ತದೆ ಕೆಪಾಸಿಟಿ, ಅದಕ್ಕಿಂತ ಹೆಚ್ಚಿಗೆ ಹಾಕ್ಬೇಡ. ಏನಾದ್ರು ವಜ್ಜಿರ್ತದ, ನಾವೊಂದ್ ಮ್ಯಾಲ್ ಕೂತಿರ್ತೀವಿ, ಅದು ನಡೀಲಿಲ್ಲ ಅಂತಂದ್ರೆ ಮ್ಯಾಲ ಹೊಡಿತೀವಿ, ಕೆಪಾಸಿಟಿ ಮೀರ್ ಮಾಡುವು ಅಂತಂದ್ರೆ ನಮ್ಗಾರ ಆಗ್ತಾನು ನಮ್ಗು ಹಂಗ ಅವಕ್ಕೂ ಆಗೋದಿಲ್ಲ. ಅದಕ್ಕೆ ಆ ರೀತಿ ಮಿತಿ ಮೀರ್ ಹಾಕ್ಬಾರ್ದು. ಆಮೇಲೆ ಅಂತಂದ್ರ ಈ ಸಾಕು ಪ್ರಾಣಿಗಳು ತಂದು ಕೆಲವೊಂದ್ಸಲ ಒಂದೇ ಜಾಗದಾಗ ಕಟ್ಟಿ ಹಾಕ್ತಿರ್ತಾರ. ಹೌದೌದು. ಈ ಬ್ಯಾರೆಯವ್ರ ಮನೆಗೆ ಹೋಗ್ಬಾರ್ದು ಅಂತ ಹೇಳಿ ನಮ್ಮ ಮನೆಗೆ ಕಟ್ಕೊಂಡ್ಬಿಡೋದು, ಅದನ್ನ ದಿವಸ ಕಟ್ಟಿಬಿಡೋದು. ಅದ ಏನ್ ಹೋಗ್ತದ ಬಿಡ್ತದ ಆಮೇಲೆ ನೋಡಂಗಿಲ್ಲ ಅದನ್ನ. ಅದು ಸಣ್ಣದಿದ್ದಾಗ ನಮ್ ಬ್ಯಾರೆ ಮನೆಗೆ ಹೋಗ್ಬಾರ್ದು ಅಂತ ಹೇಳಿ ಅದ್ ಕಟ್ಟಿರ್ತದಲ್ಲ, ಅದೇ ರೂಢ ಮಾಡಿಬಿಟ್ಟಿರ್ತಾರಪ್ಪ ಅದನ್ನ. ಹೌದಿಲ್ಲ, ದೊಡ್ಡದಾದ್ರೂ ಅಲ್ಲಿ ಕಟ್ಟೆ ಹಾಕಿದ್ರೆ ಕೆಲಸ ಇರ್ತದ ಅವ್ರಿಗೆ. ಆಮೇಲೆ ಇನ್ನೊಂದ್ ಶೋಭಕ, ಕೆಲವೊಂದ್ಸಲ ಪ್ರಾಣಿಗೆ ಕೆಲವೊಂದ್ಸಲ ದೇವರಿಗೆ ಪ್ರಾಣಿ ಬಲಿ ಕೊಡ್ತಿರ್ತಾರೆ ಅಂದ್ರೂ ಇದೇನಾರ ಇತ್ತು ಅಂತಂದ್ರೆ ಅದು ಅಪರಾಧ. ಖರೇನೆ, ಏನು ಹೌದು ಅಂತ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದಂತೂ ನೋಡ್ಲಿಕ್ಕೆ ಆಗುದಿಲ್ಲ ನೋಡಪ್ಪ ಕಣ್ಣಿಂದ. ಕೆಲವೊಂದ್ ಕಡೆ ಕುರಿ ಕೊಡ್ತಾರ, ಬಲಿ ಕೊಡ್ತಾರ, ಆಮೇಲೆ ಕೋಣಗಳ ಬಲಿ ಕೊಡ್ತಿರ್ತಾರ. ಹೌದು, ಅದನ್ನ ನೋಡ್ಬೇಕಂದ್ರೆ ಮನ್ಸು ಬೇಸರ ಆಗ್ತದೆ. ಹೌದು, ಇಂಥವು ಮಾಡಬಾರ್ದು. ಆಮೇಲೆ ಇನ್ನೊಂದು ಕೆಲವೊಂದೇನಂದ್ರೆ ಪ್ರಾಣಿಗಳನ್ನ ಕೊಲೆ ಮಾಡಿ ಅವುಗಳ ಕೆಲವೊಂದು ಚರ್ಮ, ಹೌದು, ಉಗುರು ಇಂಥವ್ ಮಾರಾಟ ಮಾಡ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ ಕೆಲವೊಂದು ಕಾಯ್ದೆ ಒಳಗೆ ಶಿಕ್ಷಾರ ಅಪರಾಧ ಅಂತ ಮಾಡ್ಬಿಟ್ರ. ಆಮೇಲೆ ಇನ್ನೊಂದು ಶೋಭಕ, ಏನದು, ಕೆಲವೊಬ್ರು ಈ ಪ್ರಾಣಿಗಳಿಗೆ ಕಿರುಕುಳ ಕೊಡ್ತಿರ್ತಾರೆ, ಸುಮ್ನೆ ಚಿಡಾಯಿಸೋದು ಚಿಡಾಯಿಸೋದು ಮಾಡೋದು, ಮ್ಯಾಲಿಂದ ಕೆಳಗೆ ಹಾಕೋದು, ಇವು ಸಹಿತ ಮಾಡ್ಬಾರ್ದು, ಕಿರುಕುಳನು ಕೊಡ್ಬಾರ್ದು. ಆಮೇಲೆ ಪ್ರಾಣಿಗಳನ್ನ ಉದ್ದೇಶಪೂರ್ವಕವಾಗಿ ದುರ್ಬಲ ಮಾಡ್ಬಿಡೋದು. ಅಂದ್ರೆ ಕೆಲವೊಂದ್ ಏನಂತಂದ್ರೆ ಬಹಳ ದಷ್ಟ ಪುಷ್ಟ ಇರ್ತದ, ಹುಡಿಲಿಗೆ ಬರ್ತಿರ್ತದ, ಕೆಲವೊಂದ್ ಹಿಂಗಿರ್ತಾವ್ ಅಂತ ಇಟ್ಕೋ, ಅದಕ್ಕೆ ಮೆತ್ತಗೆ ಮಾಡ್ಬಿಡೋದು. ನೋಡ್ ಅದಕ್ಕೆ ನಾವ್ ಮೆತ್ತಗೆ ಮಾಡ್ತೀನಿ. ಒಬ್ಬ ಮಾಲಕನ್ ಬಿಟ್ಟು ಬೇರೆ ಯಾರನ್ನ ಮುಟ್ಟಿಸ್ಕೊಳ್ತಿರಂಗಿಲ್ಲ, ಅದು ಮುಟ್ಟಿಸ್ಕೊಳ್ತಾರ ಅದಕ್ಕೆ ಉದ್ದೇಶಪೂರ್ವಕ ಮೆತ್ತಗೆ ಮಾಡ್ಬಿಡೋದು. ಎಲ್ಲರೇ ಕಾಣಿಸಿದ ಕೂಡಲೇ ಹೊಡೆದ್ ಬಿಡೋದು, ಅದಕ್ಕೆ ಹೊಡೆದ್ ಬಿಡೋದು, ಅಲ್ಲಿ ಇದು ಮಾಡೋದಲ್ಲಿ ಹಿಂದೆಲ್ಲ ಮಾಡ್ತಿರ್ತಾರೆ, ಅಂತವನು ಮಾಡ್ಬೇಡ್ರಿ ಅಂತ. ಆಮೇಲೆ ಪ್ರಾಣಿಗಳ ಕೊಲ್ಲೋದಂತೂ ಇಲ್ಲೇ ಇಲ್ಲ. ಹೌದು, ಅದಕ್ಕೆ ಇವೆಲ್ಲ ಏನಂತಂದ್ರೆ 428 429 ಅಂತ IPC ಸೆಕ್ಷನ್, ಇದರೊಳಗೆಲ್ಲ ಇವು ಕಾನೂನು ಪ್ರಕಾರ ಅಪರಾಧ ಅಂತೇಳಿ ಇವೆಲ್ಲ ಮೊದಲೇ ಇದು ಮಾಡಿಬಿಟ್ರ. ಹೌದಲ್ಲ, ಅಂದ್ರ ಅದ್ರ ಪ್ರಕಾರ ಕೇಸ್ ಆಯ್ತು ಅಂತಂದ್ರ ಆ ಒಂದು ಕಾನೂನು ಪ್ರಕಾರ ನಮ್ಗ ಶಿಕ್ಷೆ ಆಗ್ತದ. ಅಪರಾಧ ಅಂದ್ರೆ ಶಿಕ್ಷೆ ಆಗೋದಿಲ್ವಾ? ಯಾವ್ದೇ ಒಂದು ಅಪರಾಧ ಅಂದ್ರೆ ಕಾನೂನು ಪ್ರಕಾರ ಅಪರಾಧ ಇರ್ತದ, ಒಂದು IPC ಸೆಕ್ಷನ್ ಪ್ರಕಾರ. ಆ ಸೆಕ್ಷನ್ ನಾವು ಉಲ್ಲಂಘನೆ ಮಾಡಿವಿ, ಅದು ಪ್ರೂವ್ ಆಯ್ತು ಅಂತಂದ್ರೆ ನಮಗದು ಶಿಕ್ಷೆ ಆಗೋದಿಲ್ವಾ? ಅದಕ್ಕ ಇಂಥವೆಲ್ಲ ನಾವು ಮಾಡಬಾರ್ದು. ಕೆಲವೊಂದು ನೋಡ್ತೀವಿ ಶೋಭಕ್ಕ, ಅವು ಹೇಳ್ಬೇಕು ಹೇಳ್ಬಾರ್ದು ತಿಳಿದಿಲ್ಲ, ಕೆಲವರು ಪ್ರಾಣಿಗಳನ್ನ ತಮ್ಮ ಕಾಮದ ಇದಕ್ಕೆ ಉಪಯೋಗ ಮಾಡ್ಕೋತಿರ್ತಾರೆ, ಇಂಥವು ಮಾಡ್ತಿರ್ತಾರೆ, ಅದಂತೂ ದೊಡ್ಡ ಅಪರಾಧ ಅಂತ. ಅನು IPC ಸೆಕ್ಷನ್ 377 ಅಡಿಯೊಳಗ ಇದಕ್ಕ ಒಂದು ಕೇಸ್ ಬುಕ್ ಮಾಡ್ತಾರ. ಅದಕ್ಕೆ ನಮ್ಮ ಬಸವಣ್ಣವ್ರು ಏನ್ ಹೇಳ್ಯಾರ ಹೇಳು? ದಯ ಇರಲಿ ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳ್ತಾರ ಅವರು. ಹೌದಲ್ಲ, ಅವತ್ರ ಜೋಡಿನೇ ನಾವು ಬದುಕಬೇಕಾಗ್ತದ. ನಮ್ಮ ಒಕ್ಕಲ್ತನ ನಿಂತಿರೋದೇ ಅವತ್ರ ಮೇಲೆ ನಿಂತಿರ್ತದ. ಹೌದು, ಅವನ್ನೇ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಹೆಂಗಪ್ಪ? ಮತ್ತೆ ದುಡಿಬೇಕು ಹೆಂಗ, ನಮಗ್ ತಂದ್ ಹಾಕ್ಬೇಕು ಹೆಂಗ, ಹೊಲದ ಕೆಲಸಗಳಾಗ್ಬೇಕು ಹೆಂಗ, ಅದಕ್ಕ ಆರಾಮ ಇರ್ಲಾರ್ದಾಗ ನಮಗ್ ಹೆಂಗ್ ನಾವು ರೆಸ್ಟ್ ಮಾಡ್ತೀವಿ? ಅದಕ್ಕೆ ನಾವು ಸ್ವಲ್ಪ ರೆಸ್ಟ್ ಮಾಡ್ಬೇಕು, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಕೆಲವೊಂದು ಪ್ರಾಣಿಗಳಿಗೆ ಏನಾದ್ರು ಆಪರೇಷನ್ ಬೇಕಾಗಿತ್ತು, ಕಾಲ್ ಮುರಿದಿರ್ತಾವ್ ಅಂತ ಇಟ್ಕೋ. ನಮ್ ಕಾಲ್ ಮುರಿದಾಗ ಏನ್ ಮಾಡ್ತೀವಿ? ಕೈ ಮುರಿದಾಗ ಫ್ರಾಕ್ಚರ್ ಆಗಿರ್ತದ, ಅದಕ್ಕೆ ಬ್ಯಾಂಡೇಜ್ ಹಾಕೊಂಡು ಪ್ಲಾಸ್ಟರ್ ಹಾಕಿ ಅಥವಾ ಎಲುಬು ಜೋಡಣೆ ಮಾಡ್ತಾರ, ಆಪರೇಷನ್ ಮಾಡ್ತಾರ. ಹಂಗ ಪ್ರಾಣಿಗಳಿಗೂ ಸಹಿತ ಏನಂತಂದ್ರ ಎಲ್ಲ ಚಿಕಿತ್ಸೆಗಳದಾವ. ಮೊನ್ನೆ ಒಬ್ರು ಬೀದರ್ದ ವೆಟರ್ನರಿ ಕಾಲೇಜ್ ನೋಡು, ಅಲ್ಲೊಬ್ರು ಡಾಕ್ಟರ್ ಸಿಕ್ಕಿದ್ರು, ಅವ್ರು ಹೇಳ್ತಿದ್ರು ಬೀದರ್ ವೆಟರ್ನರಿ ಕಾಲೇಜ್ ನೊಳಗ ದೊಡ್ಡ ಆಪರೇಷನ್ ಥಿಯೇಟರ್ ಅಂತ, ಪ್ರಾಣಿಗಳಿಗೆ ಆಪರೇಷನ್ ಮಾಡ್ಲಿಕ್ಕೆ. ಎಂತ ಬಯಲಾಗಿ ಮಾಡಂಗಿಲ್ಲ, ಹೆಂಗ್ ಬೇಕಂಗಿಲ್ಲ. ಆಪರೇಷನ್ ಥಿಯೇಟರ್ನಾಗ ದೊಡ್ಡ ದೊಡ್ಡ ಎತ್ತಿರ್ಲಿ, ದೊಡ್ಡ ದೊಡ್ಡ ಆಕಳ ಇರ್ಲಿ, ಈ ದೇವಣಿಯಲ್ಲಿ ದುಡ್ಡು ಇರ್ತಾವ, ಅಂತವಕ್ಕೂ ಸಹಿತ ಆಪರೇಷನ್ ಥಿಯೇಟರ್ ಒಳಗ ಆಪರೇಷನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಅವಕ್ಕೂ ಎಕ್ಸ್ರೇ ತೆಗಿತಾರಂತ, ಎಲ್ಲಿ ಮುರಿದದ ಏನಾಗಿದೆ ಅಂತ ಮಾಡ್ತಾರಂತ. ಆಮೇಲೆ ಏನಂತಂದ್ರ ಅವಕ್ಕೂ ಮೂತ್ರ ಚಿಕಿತ್ಸೆ ಮಾಡ್ತಾರ, ಬ್ಲಡ್ ಟೆಸ್ಟ್ ಮಾಡ್ತಾರ, ಬೇರೆ ಬೇರೆ ಎಲ್ಲ ಚಿಕಿತ್ಸೆಗಳು ಮಾಡ್ತಾರ. ಮನುಷ್ಯರಿಗೆ ಹೆಂಗ್ ಮಾಡ್ತಾರ ಹಂಗ ಪ್ರಾಣಿಗಳಿಗೂ ಮಾಡ್ತಾರ. ಏನು ಅಲ್ಲಿ ನಾವು ಒಯ್ಬೇಕು. ಮೊದಲ ನಮ್ಮ ಸುತ್ತಮುತ್ತಲು ಸನಿ ದಂತವಕನ ಇರ್ತಾವ, ಪಶು ಆಸ್ಪತ್ರೆ ಇರ್ತಾವ ನೋಡು, ಅಲ್ಲಿ ಹೋದ್ರೆ ಡಾಕ್ಟರ್ ಮೊದಲು ಭೇಟಿ ಮಾಡು. ಸರ್ ಹಿಂಗಾಗ್ಯದ, ಒಂದ್ ವೇಳೆ ಅದಕ್ಕೆ ಒಯ್ಲಿಕ್ ಆಗಲಾರದಂತ ಪರಿಸ್ಥಿತಿ ಅಂದ್ರ ಡಾಕ್ಟರ್ ಹೋಗಿ ಭೇಟಿ ಆದ್ರ ಅವ್ರಿಗೆ ಟೈಮ್ ಇದೆ, ಬಂದ್ ನಮ್ತರನ ಬಂದ್ ನೋಡ್ತಾರೆ. ಕೆಲವೊಬ್ರು ಕಂಪೌಂಡರ್ ಬರ್ತಾರೆ ಕೆಲವೊಂದ್ಸಲ. ಆಮೇಲೆ ಇನ್ನೊಂದ್ ಹೇಳ್ತಿದ್ರು, ಅವ್ರು ಡಾಕ್ಟರ್ ವೆಟರ್ನರಿ ಕಾಲೇಜ್ನವರು, ಅವ್ರ ಬಲ್ಲಿ ಧನ್ವಂತರಿ ಅಂತ ಒಂದು ವಾಹನ ಮಾಡ್ರಂತ, ಮೋಟ್ರ್ ಒಂದು ಆಂಬುಲೆನ್ಸ್ ಅಂತ ಇಟ್ಕೋ. ಆಂಬುಲೆನ್ಸ್ ಆಂಬುಲೆನ್ಸ್ ಏನದು ಈಗ ದೊಡ್ಡದೊಂದು ಎಮ್ಮೆ ಇರ್ತದ. ಹೌದು, ಅದಕ್ಕೆ ಏನೋ ಆಗಿ ಬಿದ್ದು ಬಿಡುತ್ತೆ, ಹೇಳಿಕೆ ಬರುದಿಲ್ಲ. ನೀ ಹೆಂಗ್ ಹೋಯ್ತಿ ಎತ್ತಲಿಕ್ಕೆ ಆಗೋದಿಲ್ಲ. ಈ ಧನ್ವಂತರಿ ವಾಹನ ಹೆಂಗ್ ಮಾಡ್ರಂದ್ರ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರ ಅದು ವಾಹನ ಬಂದು ತನಗೆ ಒಂದ್ ಹಿಂಗ್ ಪ್ಲೇಟ್ ಟೈಪ್ ಹೋಗ್ತದ ಕೆಳಗೆ, ಆ ಪ್ರಾಣಿ ಕೆಳಗೆ ಸಾವಕಾಶ ಎತ್ಕೊಂಡು ತಾನೇ ಒಳಗೆ ಹಾಕೊಂಡ್ ಬಿಡ್ತದ. ಯಾರು ಬೇಕಾಗಿಲ್ಲ ಅದಕ್ಕೆ, ಯಾರು ಒಬ್ರು ಬೇಕಾಗಿಲ್ಲ, ಅವ್ರ ಡ್ರೈವರ್ ಎಲ್ಲ ಮಾಡ್ತಾರಂತ. ಇದು ಚಲೋ ಅದ ನೋಡಪ್ಪ. ಹೌದಲ್ಲ, ಹೌದು. ನಮ್ಮ ಹಳ್ಳ್ಯಾಗ ಯಾವಾಗ ಬೇಕಾವಾಗ ಬಿದ್ದು ಅಂತಂದ್ರೆ ಯಾರು ನೋಡೋರು ಇರಂಗಿಲ್ಲ, ಏನಿಲ್ಲ, ಟೈಮ್ ಸರಿಯಾಗಿ ದವಾಖಾನಿಗೆ ಕರ್ಕೊಂಡು ಹೋಗೋದಾಗಂಗಿಲ್ಲ. ಈಗ ದವಾಖಾನಿ ಟೈಮಿಗೆ ಒಯ್ದಿವಿ ಅಂತಂದ್ರೆ ಚಿಕಿತ್ಸೆ ಬರಬಾರ. ಹೌದು ಹೌದು, ಅದಕ್ಕೆ ಅಂತವೆಲ್ಲ ಅದಂತ. ಇಷ್ಟವರಾದ್ರು ಆ ದೊಡ್ಡ ವಾಹನ ಇರ್ತದೆ, ಅದಕ್ಕೊಂದಿಷ್ಟು ಖರ್ಚು ಇರ್ತದೆ, ಆ ಖರ್ಚನ್ನ ನಾವು ಕೊಡ್ಬೇಕು ಬಿಡು. ಯಾಕಂದ್ರೆ ದೊಡ್ಡದು ನಾವು ಜೀವನೇ ಕಳ್ಕೊಳ್ಳೋದಕ್ಕಿಂತ ಮೊದ್ಲ ವಾಹನಕ್ಕೆ ರೊಕ್ಕ ಕೊಟ್ರಿ ಏನ್ ತಪ್ಪದಪ್ಪ? ಈಗ ಮೊದಲ ಹಂಗ್ ಶೋಭಕ್ಕ ಕಡಿಮೆ ರೊಕ್ಕ ಇಲ್ಲ. ಈಗ ಹೌದು, ಒಂದೊಂದು ಹಾಕೊಂಡ್ರೆ 50,000 60,000 ಲಕ್ಷ ಗಟ್ಟಲೆ ಇದಾವಪ್ಪ. 2 ಲಕ್ಷ ಮತ್ತೆ ಎಮ್ಮಿನಿ ತೋಡ್ಲಿಕ್ಕೆ ಹೋಗಿ ದೊಡ್ಡ ದೊಡ್ಡ ಒಂದು ಬಹಳ ಕಾಸ್ಟ್ಲಿ. ಹೌದು, ಅದು ಒಂದ್ ಕಳ್ಕೊಂಡಿ ಅಂದ್ರೆ 1 ಲಕ್ಷ 2 ಲಕ್ಷ ರೂಪಾಯಿ ಕಳ್ಕೊಂಡಂಗೇನಲ್ಲ. ಹೌದಲ್ಲ, ಒಂದ್ ವಿಚಾರ ಮಾಡಿ. ಹೌದು, ಒಂದೊಂದು ಕುರಿಗೆ ದೊಡ್ಡ ರೇಟ್ ಆಗ್ಬಿಟ್ಟವ ಈಗ. ಖರೇನೇ ಇದೆ. ಹೌದಲ್ಲ, ಹೌದೌದು. ಅಂತಂದ್ಮೇಲ ನಾವು ಕಾಳಜಿ ತಗೋನೇಬೇಕು, ಅವಕ್ಕೆ ಏನಾಗ್ಯದ ಏನ್ ಕಡಿಮೆ ಬೀಳುತ್ತದ. ಆಮೇಲೆ ನಾವ್ ಹೆಂಗ್ ಮನೆಯವರಿಗೆ ಕಾಳಜಿ ಮಾಡ್ತೀವಿ ನೋಡು, ಸ್ವಲ್ಪ ಊಟ ಮಾಡಿದ್ ಕಡಿಮೆ ಆಯ್ತು ಅಂದ್ರೆ ಯಾಕ್ರಿ ಇವತ್ತು ಊಟ ಕಡಿಮೆ ಆಗ್ಯದ ಅಂತಿಲ್ಲ ಮಕ್ಳಿಗೆ. ಯಾಕೋ ಏನಾಗಿದೆ, ಯಾಕೆ ಮಾಡಂಗಿಲ್ಲ, ಯಾಕೆ ಸುಸ್ತು ಕಾಣಿಸ್ತೈತಿ, ನಾ ಕೇಳ್ತೀವಲ್ಲ. ಮತ್ ಅವ್ರಿಗೆ ಯಾರು ಕೇಳ್ಬೇಕು? ಅದ್ರ ಮುಂದೆ ಹಾಕಿದ್ ಆಹಾರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ತಿಂದದ ಇಲ್ಲ ಇದು ಅಂತ ಹೇಳಿ. ಒಂದು ತಿಂದಿಲ್ಲ. ಹೌದು. ಎರಡನೇದೇನಂತಂದ್ರೆ ಹೆಂಡಿ ಹಾಕಿದಿಲ್ಲ. ಹೌದು. ಡಾಕ್ಟರ್ ನಮ್ಗೂ ಹೋದಾಗ ಏನ್ ಕೇಳ್ತಾರ, ಹಸಿವಾಗಿತ್ತರಿ, ಊಟ ಮಾಡ್ಲಿತ್ತರಿ ಅಂತ ಕೇಳ್ತಾರ. ಆಮೇಲೆ ಬೆಳಿಗ್ಗೆ ಸಾಫ್ ಆಗಿತ್ತು ಎರಡೇ ಕೇಳ್ತಾರ ಮನುಷ್ಯರಿಗೆ. ಹೌದು. ಪ್ರಾಣಿಗಳಿಗೆ ಎರಡೇ ಡಾಕ್ಟರ್ ಕೇಳೋದು, ಹಾಕಿದ್ ತಿಳಿತದಿಲ್ರಿ ಮೇವ, ಆಮೇಲೆ ಇದು ಕರೆಕ್ಟ್ ಆಗಿತ್ತಲ್ಲ, ಲಘುವಿ ಕರೆಕ್ಟ್ ಆಗಿತ್ತಲ್ಲ, ಆಮೇಲೆ ಹೆಂಡಿ ಕರೆಕ್ಟ್ ಹಾಕ್ಲಿತ್ತ ಅಂತ ಕೇಳ್ತಾರ. ಇವೆರಡರ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ಏನೋ ಅದಪ್ಪ. ಎಲ್ಲ ನಾವು ಕಾಳಜಿ ತಗೊಂಡು ಹೋದ್ರೆ ಶೋಭಕ್ಕ ನಮ್ಮ ಒಕ್ಕಲ್ತನ ಚಲೋ ಆಗ್ತದೆ, ನಮ್ಮ ಸುತ್ತಮುತ್ತಲು ಇರುವಂತ ಪ್ರಾಣಿಗಳಿಗೆ ಏನ್ ತೊಂದರೆ ಆಗ್ಲಾರ್ದಂಗ ನೋಡ್ಕೊಂಡಂಗ. ನಿಮ್ ಸರಿ ಮಾತಾಡದ್ರಾಗ ಟೈಮ್ ಬಹಳ ಆಯ್ತವ. ಹೌದಾ, ಸ್ವಲ್ಪ ಹೋಗಿ ಬರ್ತೀನಿ, ಇನ್ನೂ ಮಾರ್ಕೆಟ್ಗೆ ಹೋಗ್ಬೇಕು. ಹೋಗ್ಬರ್ತೀನಿ. ನಿನ್ಗೆಲ್ಲ ತರದೇನ್ ಮಾರ್ಕೆಟ್? ನನಗೇನ್ ತರದಿಲ್ಲಪ್ಪ ಈ ಸದ್ಯಕ್ಕ, ಮತ್ತೆ ಇನ್ನೊಂದ್ಸರಿ ಬಂದಾಗ ಏನಾರ ಹೇಳ್ತೀನಿ ಅಂತ ತಗೊಂಬರಕಂತೀಗ. ಬರ್ತೀನ ಅಂದ್ರ ಬಾರಪ್ಪ. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದ್ರಿ. ಭಾಗವಹಿಸಿದ್ದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಶೋಭಾ ಎನ್ ವಕೀಲ್. ಕೃಷಿರಂಗದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ಸಂದೇಶ

ಹೈಬ್ರಿಡ್ ತಳಿ ಅಲ್ಲ, ನಾಟಿ ತಳಿಲೇ ಒಂದ್ ಗಿಡಕ್ಕೆ 2-3 ಕೆಜಿ ಬೆಳೆದವ್ರು ಇದಾರೆ. ನೂವಾಲ್ಗಿಯನ್ನ ಇತರೆ ಬೆಳೆಗಳಲ್ಲೂ ಸಿಂಪರಣೆ ಮಾಡಬಹುದು ಅಂತ ಬೇರೆಯವರು ಹೇಳ್ತಾ ಇದ್ರೆ ಸಂಸ್ಥೆಯವರು ತಿಳಿಸಿದ್ರೆ ಏನ್ ಹೇಳ್ತೀರಿ? ನಾನು ಆಗ್ಲೇ ಹೇಳ್ದಾಗೆ ಔಷಧಿ ಗಿಡಗಳಿಗೆ, ಆಮೇಲೆ ಮನೆ ಹತ್ರ ಏನಾದ್ರು ತರಕಾರಿ ಬೆಳ್ಕೊಂಡ್ರೆ, ನನ್ನ ಪ್ರಕಾರ ನಾನು ಔಷಧಿ ಗಿಡಗಳಿಗೆ ಏನ್ ಬೆಳೆಸ್ತಾ ಇದೀನಲ್ಲ ತುಂಬಾ ಚೆನ್ನಾಗಿದೆ. ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆ ಹೇಳ್ಬೋದಾ ಶ್ರೀರಾಮ್? 6361315968. ಇನ್ನೊಂದ್ ಸಾರಿ ಹೇಳಿ, 6361315968. ಧನ್ಯವಾದ ಶ್ರೀರಾಮ್, ನಮಸ್ಕಾರ. ನಮಸ್ಕಾರ. 8884267651 ಮತ್ತೊಮ್ಮೆ 8884267651. ಇದುವರೆಗೆ ನೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ